ತಾವು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಇವರೊಂದಿಗೆ ನೇರವಾಗಿ ಕರೆ ಮಾಡಲು 0828272202 ಮತ್ತು 0828272203 ಹಾಗೂ ವಾಟ್ಸಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ಕರೆ ಅಥವಾ ವಾಟ್ಸಪ್ ಮಾಡಬಹುದು. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇನ್ನು ಮುಂದೆ ಕೇಳಿ ಕೃಷಿ ಪತ್ತಿನ ಸಹಕಾರ ಸಂಘ ಸಿಂಗನ ಮನೆ, ಇದರ ಕಾರ್ಯಚಟುವಟಿಕೆಗಳು ಮತ್ತು ಕೃಷಿ ಅನುಭವ, ಈ ಕುರಿತು ನಿರ್ದೇಶಕ ಸಚಿನ್ ಛಾಯಾಪತಿ ಅವರೊಂದಿಗಿನ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಒಬ್ಬ ಯುವ ರೈತರಿದ್ದಾರೆ. ಇವರು ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ ಈ ಒಂದು ಸಾಲಿನಲ್ಲಿ. ಜೊತೆಗೆ ಒಂದು ಉಪಕಸುಬಾಗಿ ಇವರು ಅಂಗಡಿ ಕೂಡ ನಡೆಸ್ತಾ ಇದ್ದಾರೆ. ಪ್ರಥಮವಾಗಿ ಇವರನ್ನ ನಮ್ಮ ಒಂದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಒಂದು ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಮೂಲ ಒಂದು ಕೃಷಿಯ ಕುಟುಂಬದಿಂದ ತಾವು ಬಂದಿದ್ದೀರಾ, ತಮ್ಮ ಒಂದು ಹಿರಿಯರ ಒಂದು ಪರಿಚಯ. ನಾನು ಸಚಿನ್ ಛಾಯಾಪತಿ ಅಂತ ಹೇಳಿ, ಛಾಯಾಪತಿ ಅಂತ ಹೇಳಿ ನಮ್ಮ ತಂದೆ ಹೆಸರು. ನಾವು ಮೂಲತಃ ಕೊಪ್ಪ ತಾಲೂಕು ಹರಿಹರಪುರ ಹತ್ರ ಬೊಮ್ಲಾಪುರ ಅಂತ ಹೇಳಿ ಅಲ್ಲಿಯವರು. ನಮ್ಮ ಅಜ್ಜ ಇಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಇಲ್ಲಿ ಬಂದವರು, ಮತ್ತೆ ನಾವು ಇಲ್ಲೇ ನೆಲೆಸಿದ್ವಿ. ನಮ್ದು ಇಲ್ಲಿ ಮಾಳೆನಹಳ್ಳಿ ಹತ್ರ ಒಂದ್ ಸ್ವಲ್ಪ ಜಮೀನಿದೆ. ಹೀಗೆ ನಮ್ದು ಮೂಲತಃ ಕೃಷಿ ಕುಟುಂಬ. ಈಗ ನಾವು ಇದ್ರ ಜೊತೆಯಲ್ಲಿ ಹೀಗೆ ನಮ್ಮ ತಂದೆಯವರು ಈ ಹಾರ್ಡ್ವೇರ್ ಪೇಂಟ್ ಇದ್ದು ಬಿಸ್ನೆಸ್ ಶುರು ಮಾಡಿ ಹೀಗೆ ಇದ್ರಲ್ಲಿ ಈಗ ತೊಡಸ್ಕೊಂಡಿದ್ವಿ ಒಂದ್ 10-12 ವರ್ಷದಿಂದ. ಮತ್ತೆ ಈಗ ಈ ಸಾಲಿನ 24ನೇ ಇಸ್ವಿಯಲ್ಲಿ ನಡೆದಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಿಂಗನ ಮನೆ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಈಗ ಇದರಲ್ಲಿನ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈಗ ಕೃಷಿಯ ಒಂದು ಅನುಭವದಲ್ಲಿ ಈಗ ಏನು ಬೆಳೆ ಬೆಳೀತಾ ಇದ್ದೀರಾ ಈ ಒಂದು ಪ್ರದೇಶದಲ್ಲಿ ಸರ್? ನಾವು ಅಡಿಕೆ ಮತ್ತೆ ತೆಂಗು ಬೆಳೀತಾ ಇದೀವಿ. ಅಡಿಕೆ, ತೆಂಗು, ಬಾಳೆ, ಅದೇ ನಾವು ಮೇಜರ್ ಆಗಿ ಬೆಳೀತಾ ಇರೋದು. ಹಿಂದೆ ಎಲ್ಲ ಭತ್ತ ಮಾಡ್ತಾ ಇದ್ವಿ, ಈಗ ಕಾರಣಾಂತರದಿಂದ ಕೆಲಸಗಾರರ ಸಮಸ್ಯೆ ಬೇರೆ ಇದ್ರಿಂದಾಗಿ ನಾವು ಇವಾಗ ಅಡಿಕೆ ಮತ್ತೆ ತೆಂಗು ಬೆಳೀತಾ ಇದೀವಿ. ಈಗ ಅದೇ ಅಡಿಕೆನೆ ನಮಗೆ ಮೇಜರ್. ಅಡಿಕೆನೆ ಮೇಜರ್. ಹೌದು. ಇದ್ರ ಜೊತೆಗೆ ಈಗ ಅಡಿಕೆಯಲ್ಲಿ ಉಪ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಏನ್ ಬೆಳೀತಾ? ಬೆಳೆಯಾಗಿ ಕಾಳುಮೆಣಸು, ಬಾಳೆ, ಹೀಗೆ ಅದನ್ನ ಬೆಳೀತಾ ಇದೀವಿ. ಇಲ್ಲಿನ ಒಂದು ನಾನು ಪರಿಸರದಲ್ಲಿ ಕೆಲವೊಂದು ನಾನು ಪ್ರಗತಿಪರ ರೈತನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಸರ್ ಈ ಒಂದು ಪ್ರದೇಶದಲ್ಲಿ ನಮ್ಮ ಉಪಬೆಳೆ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕಷ್ಟ ಅಂತಲ್ಲ, ಇದು ಇಲ್ಲಿ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಮತ್ತೆ ನೀವು ಹೇಗೆ ಇದನ್ನ? ಇಲ್ಲ ಅಂದ್ರೆ ಈಗ ಕಾಳುಮೆಣಸು ಎಲ್ಲ ಈಗ ಮಲ್ನಾಡ್ ಭಾಗದಲ್ಲಿ ಬಂದಷ್ಟು ಇಳುವರಿ ಬರದೇ ಇರ್ಬೋದು, ಆದ್ರೆ ಬರುತ್ತೆ, ಏನು ನಿಮ್ಗೆ ಆತರ ಏನ್ ತೊಂದರೆ ಇಲ್ಲ. ತೀರಾ ಏನು ಕಡಿಮೆ ಅಂತ ಏನಿಲ್ಲ, ಬರುತ್ತೆ. ಈಗ ಮಲ್ನಾಡ್ ಭಾಗದಲ್ಲಿ ಒಂದು ಎಕ್ಸಾಂಪಲ್ 10 ಕೆಜಿ ಬರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಒಂದು 6-7 ಕೆಜಿ ಅಂತೂ ಬರುತ್ತೆ, ಹೊರತು ಏನು ತೀರಾ ಒಂದು 3-4 ಕೆಜಿ ಅಷ್ಟೆಲ್ಲ ಕಡಿಮೆ ಇಳುವರಿ ಬರಲ್ಲ. ಬರುತ್ತೆ, ಮಾಡ್ತಾ ಇದೀವಿ ನಾವು. ಅಂದ್ರೆ ತುಂಬಾ ಮೇಜರ್ ಆಗಿ ಮಾಡದೆ ಇದ್ರು ಸುಮಾರಷ್ಟು ಹಾಕಿದೀವಿ, ಬರ್ತಾ ಇದೆ. ಮತ್ತೆ ಬಾಳೆ ಚೆನ್ನಾಗಿ ಬರುತ್ತೆ, ಬಾಳೆ ಮಾಡಬಹುದು. ಬಾಳೆ ಯಾವ್ದು ಮಾಡಿದೀರಾ? ನಾವು ಕಲ್ಯಾಣ ಬಾಳೆ, ಸಾರ್ ಬಾಳೆ ಅಂತಾರಲ್ಲ ಅದು, ಮತ್ತೆ ಪಚ್ಚ ಬಾಳೆ, ಪುಟ್ ಬಾಳೆ, ಮತ್ತೆ ಕರಿ ಬಾಳೆ, ಇದಿಷ್ಟು ಇದೆ. ಅದು ನಿಮಗೆ ಏನು ಇಲ್ಲ, ಆರಾಮದಲ್ಲಿ ಅಡಿಕೆ ಮಧ್ಯದಲ್ಲಿ ಹಾಕಿದ್ರೆ ನಿಮಗೆ ಬರ್ತಾ ಇರುತ್ತೆ ಅದು ರೆಗ್ಯುಲರ್. ನಿಮಗೆ ಸಣ್ಣ ಪುಟ್ಟ ಖರ್ಚಿಗೆಲ್ಲ ಚೆನ್ನಾಗಿ ಆಗುತ್ತೆ ನಿಮಗೆ. ಇದು ಏನು ಈಗ ಮಿಶ್ರ ಬೆಳೆ ಆಗಿ ತಗೊಂಡಿದ್ರು ಇಲ್ಲ ಇದು ಒಂದು ಸಪರೇಟ್ ಆಗಿ ಬೆಳೀತಾ ಇದ್ರ ಬಾಳೆನ? ಇಲ್ಲ ಇಲ್ಲ, ಮಿಶ್ರ ಬೆಳೆನೆ, ಸಪರೇಟ್ ಆಗಿ ಏನಿಲ್ಲ, ಅಡಿಕೆ ಮಧ್ಯದಲ್ಲೇ ಇರೋದು ಬಾಳೆ. ಆಮೇಲೆ ಇದ್ರ ಜೊತೆಗೆ ಈಗ ತೆಂಗು ಕೂಡ ಅಂತ ಹೇಳಿದ್ರಿ, ಮತ್ತೆ ಆಹಾರದ ಬೆಳೆಗಳು ಏನ್ ಬೆಳೀತೀರಾ? ಆಹಾರ ಪದಾರ್ಥದ್ದು ಈಗ ಹೆಚ್ಚಾಗಿ ಏನ್ ಬೆಳೀತಾ ಇಲ್ಲ ಅಲ್ಲೆಲ್ಲ, ಕೆಲವೊಂದ್ಸಲ ಮಂಗನ್ ಕಾಟ ಬೇರೆ ಬೇರೆ ತೊಂದರೆಯಿಂದಾಗಿ ಬೆಳೀತಾ ಇಲ್ಲ. ಹೀಗೆ ಮನೆಗ್ ಬೇಕಾಗಂತ ಸಣ್ಣ ಪುಟ್ಟ ಈ ಜೀರಿಗೆ ಮೆಣಸಾಗಿರ್ಬೋದು, ಕುಂಬಳಕಾಯಿ, ಚೀನೆಕಾಯಿ, ಈ ತರ ಗೆಣಸು, ಕೆಸುವಿನ ಗೆಡ್ಡೆ, ಈ ತರ ಅದೆಲ್ಲ ಮನೆ ಮಟ್ಟಿಗೆ ಅಷ್ಟೇ. ಅದನ್ನ ಮತ್ತೆ ನಾವು ಮಾರಾಟಕ್ಕಿಲ್ಲ. ಮತ್ತೆ ಇದನ್ನ ನಾವು ಈ ಅಪ್ಪೆಮಿಡಿ ಅಂತ ಹೇಳಿ ಬರುತ್ತೆ ಮಾವು, ಉಪ್ಪಿನಕಾಯಿಗೆ ಬಳಸಂತದ್ದು, ಅದರದ್ದೊಂದು 4-5 ಮರ ಇದೆ, ಅದು ಸೀಸನಲ್ ಆಗಿ ಅದನ್ನ ಬೆಳಿತೀವಿ. ಅದನ್ನ ನೀವು ಮನೆಯಲ್ಲೇ ತಯಾರು ಮಾಡ್ತೀರಾ ಉಪ್ಪಿನಕಾಯಿನ, ಅಥವಾ ಈಗ ನಮ್ಮ MN ಪಿಕಲ್ಸ್ ಇದೆಯಲ್ಲ ಅದಕ್ಕೆ ಸಪ್ಲೈ ಮಾಡ್ತೀರಾ? ಅದನ್ನ ಲಾಸ್ಟ್ ಟೈಮ್ ಈಗ ಒಂದು 5 ವರ್ಷದ ಕೆಳಗೆ ಇವ್ರಿಗೆ ಕೊಟ್ಟಿದ್ವಿ, ಯಾರು ಮಯಾಸ್ ಅವ್ರಿಗೆ ಕೊಟ್ಟಿದ್ವಿ, MTR ಏನ್ ಮೊದಲಿತ್ತಲ್ಲ ಅವ್ರಿಗೆ. ಈಗ ನಮ್ಗೆ ಕೆಲವರು ನಮ್ಗೆ ಅದ್ ಕಸ್ಟಮರ್ಸ್ ಇದಾರೆ ಅವ್ರಿಗೆ ಹಾಗೆ ಮಿಡಿನೇ ಮಾರಿಬಿಡ್ತೀವಿ. ನಾವು ಮನೆಗೆ ಎಷ್ಟು ಬೇಕು ಅಷ್ಟನ್ ಮಾತ್ರ ಅದನ್ನ ಇಟ್ಕೊಂಡು ಉಪ್ಪಿನಕಾಯಿ ಮಾಡ್ತೀವಿ, ಇನ್ನು ಉಳಿದಿದ್ದನ್ನ ಹಾಗೆ ಮಿಡಿನೇ ಕೊಟ್ಬಿಡ್ತೀವಿ. ಈಗ ಅಡಿಕೆಯಲ್ಲಿ ಬಾಳೆ ಇದು ವಿವಿಧ ತಳಿಗಳು ಹೇಳಿದ್ರಿ, ಇದರಲ್ಲಿ ಈಗ ನಿರ್ವಹಣೆಗೆ ಬಂದ್ರೆ ಸಾವಯವ ಕ್ರಮದಿಂದ ಏನು ರಾಸಾಯನಿಕ ಕ್ರಮನ? ನಾವು ಎರಡೂ ಇದೀವಿ, 50-50 ಅಂತ ಹೇಳ್ಬೋದು. ಪೂರ್ತಿ ಸಾವಯವನು ಇಲ್ಲ, ಪೂರ್ತಿ ಕೆಮಿಕಲ್ ಇಲ್ಲ, ಎರಡು ಬ್ಯಾಲೆನ್ಸ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ಯಾರ ಒಂದು ಅವರ ಒಂದು ಸಜೆಷನ್ಸ್ ಅಂತ ಹೇಳ್ತೀವಿ, ಇಲ್ಲ ಅವರ ಒಂದು ಗೈಡ್ ಲೈನ್ಸ್ ಅಂತ ಹೇಳ್ತೀವಿ, ಯಾರು ನಿಮ್ಗೆ ಇದು ಪ್ರೇರಣೆ ನೀಡ್ತಾರೆ ಸರ್, ಅಂದ್ರೆ ಈ ತರದ್ದು ಬೆಳೆ ಬೆಳಿಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ಇಲ್ಲ ಅಂತ ಯಾರು ನಿಮ್ಗೆ ಇದನ್ನ ಹೇಳ್ಕೊಡ್ತಾರೆ, ಅಥವಾ ನೀವು ಹೋಗಿ ವಿಚಾರಿಸಿ ಇದನ್ನ ಅಳವಡಿಸ್ಕೊಂಡಿದ್ದೀರಾ? ಇಲ್ಲ, ನನಗೆ ಹೀಗೆ ನೀವು ಹೇಳಿದಾಗೆ ನಾನು ಬೇರೆ ಬೇರೆ ಇತರ ಪ್ರಗತಿಪರ ಕೃಷಿಕರು ಹೀಗೆ ಅವ್ರ ತೋಟಗಳನ್ನೆಲ್ಲ ನೋಡಿ ಮಾಡಿ ನಮ್ಮ ನೆಂಟರಿಷ್ಟರಾಗಿರ್ಬೋದು ಪರಿಚಯಸ್ಥಿರದ ತೋಟಗಳಲ್ಲಿ ಹೋಗಿ ನಮ್ದ್ರಲ್ಲಿ ಏನು ತೊಂದರೆ ಇದೆ, ನಾವ್ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದನ್ನ ನೋಡಿ ನೋಡಿ ಅದೇ ರೀತಿ ಏನ್ ಟ್ರೆಡಿಷನಲ್ ಸಿಸ್ಟಮ್ ಏನಿದೆ ಅದ್ರ ಜೊತೆಗೆ ಇನ್ನು ಹೆಚ್ಚಿನದಾಗಿ ಇನ್ನು ಹೊಸದಾಗಿ ಏನ್ ಮಾಡಬಹುದು ಅನ್ನೋದ್ ನೋಡಿ ಹಾಗೆ ಮಾಡ್ತಾ ಇದೀವಿ. ಕೂಲಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬಹುದು. ಈ ಒಂದು ಸಂದರ್ಭದಲ್ಲಿ ಈಗ ಹೆಚ್ಚಿನ ಒಂದು ನಮ್ಮ ರೈತ ಬಾಂಧವರು ಎಲ್ಲಾನು ಮಷಿನರಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮಷಿನರಿಗಳು ಅಂತಂದ್ರೆ ಈಗ ಯಾಂತ್ರೀಕರಣದ ಮೇಲೆನೆ ಸುಮಾರು ಇದು ಇದ್ದಾರೆ ಸರ್. ಸೊ ನೀವು ಹೇಗೆ? ನಾವು ಹಾಗೆ ಈಗ ಕೂಲಿ ಕಾರ್ಮಿಕರು ನೀವು ಹೇಳ್ದಂಗೆ ತೊಂದರೆ ಇದೆ, ಅದನ್ನ ಕೂಲಿ ಕಾರ್ಮಿಕರ ಜೊತೆಗೆ ನೀವು ಹೇಳ್ದಂಗೆ ಯಾಂತ್ರೀಕರಣ ಈಗ ಕಳೆ ಹೊಡೆಯೋದೆಲ್ಲ ಬ್ರಷ್ ಕಟರ್ ವೀಡಿಂಗ್ ಮಷಿನ್ ಆಗಿರ್ಬೋದು, ಸ್ಪ್ರೇ ಮಾಡೋಕೆಲ್ಲ ಇವಾಗ ಪವರ್ ಸ್ಪ್ರೇಯರ್ ಬಂದಿದೆ, ಹೀಗೆ ಈ ತರ ಅದನ್ನೆಲ್ಲ ಹೆಚ್ಚು ಬಳಸಿಯೇ ಮಾಡ್ತಾ ಇದೀವಿ. ಆದ್ರೂ ಕೆಲವು ಸಮಯದಲ್ಲಿ ಏನಾಗುತ್ತೆ, ಈಗ ತೋಟ ಹೆಚ್ಚಿಗೆ ಆಗಿರೋದ್ರಿಂದ ಕೆಲವು ಸಲ ಸ್ವಲ್ಪ ನಮ್ಗೆ ಇವರು ಕೂಲಿ ಕಾರ್ಮಿಕರ ಸಮಸ್ಯೆ ಕೆಲವು ಸಲ ಆಗುತ್ತೆ. ಯಾಕಂದ್ರೆ ಎಲ್ಲ ಒಂದೇ ಟೈಮ್ ಅಲ್ಲಿ ಕೊಯ್ಲು ಬರೋದ್ರಿಂದ ಎಲ್ಲ ಒಂದೇ ಟೈಮ್ ಬರೋದ್ರಿಂದ ಅವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಈಗ ಬಾಳೆಯಲ್ಲಿ ವಿವಿಧ ತಳಿಗಳನ್ನ ಬೆಳೀತಾ ಇದ್ದೀರಿ, ಇದು ಕಟಾವಿನ ಸಮಯದಲ್ಲಿ ಆಗ್ಲಿ ಅಥವಾ ಮಾರಾಟದ ಒಂದು ಸಮಯದಲ್ಲಿ ಆಗ್ಲಿ ಸ್ವಲ್ಪ ಕೂಲಿ ಆಳುಗಳು ಜಾಸ್ತಿ ಬೇಕಾಗ್ತಾರೆ ಅಲ್ವಾ? ಇದನ್ನ ಹೇಗೆ ನೀವು ಮಾಡ್ತಾ ಇದೀರಿ ಸರ್? ಹೊರಗಿಂದ ಇಲ್ಲ, ನಮ್ ಸುತ್ತಮುತ್ತಲು ಹೆಣ್ಣಾಳುಗಳು ಸಿಗ್ತಾರೆ, ಅವರು ರೆಗ್ಯುಲರ್ ನಮಗೆ ಕಾಯಂಗ್ ಬರೋರಿದ್ದಾರೆ ಅವರು, ಮತ್ತೆ ಅದಲ್ಲದೆ ನಮಗೆ ಸ್ವಲ್ಪ ರೆಗ್ಯುಲರ್ ಬರೋ ಗಂಡಾಳು ಇದಾರೆ, ಹಾಗಾಗಿ ಈಗ ನಮ್ಗೆ ಅಷ್ಟಾಗಿ ಸಮಸ್ಯೆ ಆಗ್ತಾ ಇಲ್ಲ ಅಂತ ಹೇಳ್ತೀರಿ. ಹಾಗಾಗಿ ತೊಂದರೆ ಇಲ್ಲ ಈಗ ಸದ್ಯ. ತೋಟದ ಸುತ್ತಮುತ್ತ ಏನು ಫೆನ್ಸಿಂಗ್ ಅಂತ ಹೇಳ್ತೀವಿ, ಇದು ಇತ್ತೀಚಿನ ಒಂದು ದಿನಗಳಲ್ಲಿ ಏನು ತಂತ್ರಜ್ಞಾನ ಬಂದಿದೆ ಅದನ್ನ ಅಳವಡಿಸಿಕೊಂಡಿದ್ರು, ಇಲ್ಲ ಹಳೆಯ ಒಂದು ನಾವು ಜೀವಂತ ಬೇಲಿ ಅಂತ ಹೇಳಿ ಸಾಗುವನಿ ಗಿಡನೋ ಇಲ್ಲ ಬೇರೆ ಒಂದು ಹಾಕಿಬಿಟ್ಟು ಅದನ್ನ ನಾವು ಜೀವಂತ ಬೇಲಿ ಅಂತ ಮಾಡ್ತಿದ್ವಿ, ಅದು ಯಾವ ರೀತಿಯಿಂದ? ಅದೇನಿಲ್ಲ ಸರ್, ಜೀವಂತ ಬೇಲಿ ಆತರ ಏನಿಲ್ಲ, ನಮ್ದು ರೆಗ್ಯುಲರ್ ಬಾರ್ಬ್ ವೈರ್ ಮುಳ್ತಂತಿ ಹಾಕಿ ಕಲ್ಕಂಬ ಮುಳ್ತಂತಿ ಐಬೆಕ್ಸ್ ಏನಿಲ್ಲ ನಮ್ಮಲ್ಲಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಮಗೆ ಈ ಮೊಲ ನವಿಲು ಹಂದಿ ಕಾಟ ಎಲ್ಲ ಇದೆ, ಮುಂಚೆ ಆದ್ರೆ ಅದು ಏನಿರ್ಲಿಲ್ಲ, ನಮ್ದೆಲ್ಲ ಸುತ್ತಮುತ್ತಲು ಗದ್ದೆ ಎಲ್ಲ ಇರೋದ್ರಿಂದ ಆತರ ಏನಿರ್ಲಿಲ್ಲ, ನಮ್ದೆಲ್ಲ ಇದೆ ಮುಳ್ತಂತಿ ಕಲ್ಕಂಬ ಬೇಲಿನೆ ಅಷ್ಟೆ. ಈಗ ಕಾಡು ಪ್ರಾಣಿಗಳು ಹೇಳಿದ್ರಿ, ಇದ್ರ ಒಂದು ಸ್ವಲ್ಪ ಉಪಟಳಕ್ಕೆ ಯಾವ ರೀತಿಯಿಂದ ಅಂದ್ರೆ ಇದು ಜಾಸ್ತಿ ಪ್ರಮಾಣದಲ್ಲಿ ಉಪಟಳ ನೀಡುತ್ತಾ ಕೊಡುತ್ತಾ ಅಥವಾ ಹೇಗೆ ಸರ್? ಕೊಡ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಈ ಮೊಲ ನವಿಲೆ ಸಿಕ್ಕಾಪಟ್ಟೆ ಈ ಸಣ್ಣ ಅಡಕೆ ಸಸಿ ಇನ್ನೆಲ್ಲ ಕಟ್ ಮಾಡೋದು ಗರಿನ ಈ ತರ ಎಲ್ಲ ಮಾಡ್ತಾ ಇದೆ, ಅದಕ್ಕೇನು ಬೇರೆ ಪರಿಹಾರ ಇಲ್ಲ. ಈಗ ನಾವು ಅರಣ್ಯ ಇಲಾಖೆಗೆ ಮತ್ತೊಂದು ಹೇಳಿದ್ರೆ ಅವ್ರ ಏನಾದ್ರು ಸೂಕ್ತ ಕ್ರಮ ತಗೊಳ್ಳಲ್ಲ. ಹಂಗೆ ನಾವು ಪ್ರತಿ ದಿವಸನು ನಾವು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಆನಂದಪುರಂ ಈ ಕಡೆ ಚಿಕ್ಕಮಂಗಳೂರು ಭಾಗದಲ್ಲಿ ಒಂದಲ್ಲ ಒಂದು ಘಟನೆಗಳು ನಡೀತಾ ಇರ್ತವೆ. ಇದು ಯಾಕಂದ್ರೆ ಕಾಡು ಪ್ರಾಣಿ, ಅದರಲ್ಲಿ ವಿಶೇಷವಾಗಿ ಆನೆಗಳು, ಆನೆಗಳ ಹಿಂಡ್ ಬಂದ್ಬಿಟ್ಟು ಬೆಳೆ ನಾಶ ಮಾಡಿರೋದು, ಜೀವ ಹಾನಿ ಆಗಿರೋದು ಕೂಡ ನಾವು ನೋಡ್ತಾ ಇರ್ತೀವಿ ಸರ್. ಆದ್ರೂ ಕೂಡ ಅರಣ್ಯ ಇಲಾಖೆ ಆ ಕಡೆ ಗಮನ ಹರಿಸದೇ ಇರ್ತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬಹುದು. ಈ ನಿಟ್ಟಿನಲ್ಲಿ ಈಗ ಸಾಕು ಮಲ ನವಿಲು ಇದು ಒಂಥರ ಸಾಕು ಪ್ರಾಣಿ ಇದ್ದ ಹಾಗೇನೆ, ಸಾಧು ಪ್ರಾಣಿ ಇದು, ಏನ್ ಅದಕ್ಕೆ ಆಹಾರ ಸಿಗುತ್ತೆ ಅದು ತಿನ್ಕೊಂಡು ಹೋಗಿರ್ತದೆ, ಅಷ್ಟನ್ನು ನಷ್ಟ ಮಾಡೋದಿಲ್ಲ ಅಂತ ನನ್ನ ಒಂದು ಭಾವನೆ. ಇಲ್ಲ ಸರ್, ಇದು ನಾವು ಹಾಗೆ ಅನ್ಕೊಳ್ಳುತ್ತೆ, ಆದ್ರೆ ಈ ಮೊಲ ಏನಿದೆಯಲ್ಲ ಆ ಗಿಡ ಸಣ್ಣ ಅಡಕೆ ಸಸಿದೆಲ್ಲ ಗರಿ ತೀರ ಕಟ್ ಮಾಡೋದ್ರಿಂದ ಆ ಗಿಡ ಸತ್ತೇ ಹೋಗ್ಬಿಡುತ್ತೆ, ನಾವು ಮತ್ತೆ ಅಗೇನ್ ಹೊಸದಾಗೆ ನೆಡ್ಬೇಕಾಗತ್ತೆ. ಈಗ ದೊಡ್ಡ ಪ್ರಾಣಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ದೊಡ್ಡದಾಗಿ ತೊಂದರೆ ಮಾಡುತ್ತೆ ಅಂತ, ಈ ಸಣ್ಣ ಪ್ರಾಣಿ ಮಾಡೋದ್ ತೊಂದ್ರೆ ಗೊತ್ತಾಗೋದಿಲ್ಲ, ಅದು ಅನುಭವಿಸಿದವರಿಗೆ ಮಾತ್ರನೇ ಗೊತ್ತಿರುತ್ತೆ, ಅದ್ರದ್ದು ತೊಂದರೆ ಇದೆ. ಬಟ್ ಅದೇ ಈಗ ಅದಕ್ಕೇನು ಈಗ ಇಚ್ಚಿತ್ತಿನ ಒಂದು ಟೆಕ್ನಾಲಜಿಗಳಲ್ಲಿ ಅದಕ್ಕೆ ಬೆದರಿಸ್ತಕ್ಕಂಥದ್ದು ಅಥವಾ ಅದಕ್ಕೆ ಓಡಿಸ್ತಕ್ಕಂಥದ್ದು ವ್ಯವಸ್ಥೆ, ಆದಷ್ಟು ಸ್ವಲ್ಪ ಬೇಲಿಗೆಲ್ಲ ಈ ಶೇಡ್ ನೆಟ್ ಹಾಕಿ ಅದು ನುಸಿದೆ ಇರೋ ಹಾಗೆ, ಮತ್ತೆ ಆ ಗಿಡಕ್ಕೆಲ್ಲ ಸ್ವಲ್ಪ ಇದು ಬರುತ್ತೆ ಒಂದು ಪರ್ದೆ ತರ ಈರುಳ್ಳಿ ಚೀಲ ಟೈಪ್ ಬರುತ್ತೆ, ಅದನ್ನ ಹಾಕಿ ಅದನ್ನ ಸ್ವಲ್ಪ ಸೇಫ್ ಗಾರ್ಡ್ ಮಾಡ್ಬೇಕು. ಬೆದರು ಬೊಂಬೆಗಳನ್ನ ಅದೇನಿಲ್ಲ ಸರ್, ಒಂದಿನ ಎರಡ್ ದಿನ ಆಮೇಲೆ ಅದು ಗೊತ್ತಾಗ್ಬಿಡುತ್ತೆ ಇದು ರೆಗ್ಯುಲರ್ ಇದೆ ಅಂತ, ಹಾಗಾಗಿ ಅವು ಈಗ ಮನುಷ್ಯರಂಗೆ ಶಾರ್ಪ್ ಆಗಿದಾವೆ, ಹಂಗೆ ಅದಕ್ಕೆ ಗೊತ್ತಾದ್ರೆ ಮತ್ ಬರಲ್ಲ. ಓಕೆ ಓಕೆ. ಇದ್ರ ಜೊತೆಗೆ ಈಗ ತಾವು ಉಪಕಸಬಾಗಿ ಏನು ಹಾರ್ಡ್ವೇರ್ ಅಂಗಡಿ ಕೂಡ ಇಟ್ಕೊಂಡಿದ್ದೀರಿ. ಸುತ್ತಮುತ್ತಲಿನ ಹಳ್ಳಿಗಳಿಗೆ ಒಂದು ಉಪಯೋಗ ಆಗ್ತಕ್ಕಂತ ಒಂದು ಅಂಗಡಿ ಅಂತ ಹೇಳ್ತೀರಾ, ಅಥವಾ ಇದೇ ಒಂದು ಸಿಂಗೇನ ಮನೆಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ? ಇಲ್ಲ, ಇದೆ ಇಲ್ಲಿ ಸುತ್ತಮುತ್ತಲಲ್ಲೂ ಬೇರೆ ಬೇರೆ ಅಂಗಡಿಗಳಿದೆ. ಹಾಗೆ ನಮ್ದೇ ಆದ ಕಸ್ಟಮರ್ ನಮ್ಗೆ ಇರೋದ್ರಿಂದ ಈಗ ನಮ್ಮಲ್ಲಿ ವ್ಯವಹರಿಸಿ ಅವರಿಗೆ ನಮ್ಮ ರೇಟ್ ಆಗಿರ್ಬೋದು ಕ್ವಾಲಿಟಿ ಹಿಡಿಸಿದವರು ಬರ್ತಾರೆ. ಈ ಸುತ್ತಮುತ್ತಲು ಬೇರೆ ಊರುಗಳಿಂದನೂ ಬರೋರು ಇದಾರೆ. ಇದರ ಜೊತೆಗೆ ಈಗ 2024-25 ಸಾಲಿನಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ತಾವು ಆಯ್ಕೆಯಾಗಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ಯಾವ ರೀತಿಯಿಂದ ಅಂತ? ಇಲ್ಲ, ಇದು ರೈತರದ್ದಾಗಿರೋದ್ರಿಂದ ನಾವು ಇದರಲ್ಲಿ ಒಂದ್ ಸ್ವಲ್ಪ ನೋಡಿ ತೊಡಗಿಸ್ಕೊಳ್ಳೋಣ ಅಂತ ಹೇಳಿ ಆಗಿದೀವಿ. ಇದರಲ್ಲಿ ಅದೇ ರೈತರಿಗೆ ಹೆಚ್ಚು ಈಗ ನಮ್ಮ ಸಹಕಾರ ಸಂಘದಿಂದ ಇದನ್ನ ಕೃಷಿ ಹೇಗೆ ಅವರು ಬೆಳೆ ನಿರ್ವಹಣೆ ಹೇಗ್ ಮಾಡ್ಬೇಕು, ಅದರಲ್ಲಿ ಹೇಗೆ ಟೆಕ್ನಾಲಜಿಯನ್ನು ಬಳಸಿ ಅಧಿಕ ಇಳುವರಿ ತೆಗಿಬೇಕು, ಇಲ್ಲ ರೋಗಗಳ ಬಗ್ಗೆ ನಿರ್ವಹಣೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಕಾರ್ಯಾಗಾರಗಳನ್ನ ಒಂದಷ್ಟು ನಮ್ಮ ಸೊಸೈಟಿ ಕಡೆಯಿಂದ ಮಾಡಿದ್ರೆ ಆಯೋಜನೆಗೊಳಿಸಿದ್ರೆ ಅದ್ರ ಕಡೆಯಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ಬೋದು. ಹೀಗೆ ಅನ್ನೋ ನಿಟ್ಟಿನಲ್ಲೆಲ್ಲ ಯೋಚನೆ ಮಾಡ್ತಾ ಇದೆ. ಇನ್ ಮುಂದಿನ ದಿನಗಳಲ್ಲಿ ಅದನ್ನ ಹೇಗೆ ಜಾರಿಗೊಳಿಸಬಹುದು ಅನ್ನೋದು ನೋಡಿ ಮಾಡುತ್ತೆ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ತಾವು ಆಯ್ಕೆ ಆಗಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಮುಂದಿನ ಒಂದು ದಿನಗಳಲ್ಲಿ ಏನ್ ಯೋಜನೆ ಹಾಕೊಂಡಿದ್ದೀರಿ ರೈತರ ಪರವಾಗಿ, ಆಮೇಲೆ ರೈತರಿಗೋಸ್ಕರ? ಅದೇ ಸರ್, ಈಗ ಹೇಳ್ದಲ್ಲ ಈ ತರ ಕೃಷಿ ಕಾರ್ಯಾಗಾರಗಳು ಜೊತೆಯಲ್ಲಿ ಈಗ ನಮ್ಮ ಕೆಲವು ಕೃಷಿಕರಿಗೆ ಇನ್ನು ಈ ಸೊಸೈಟಿಯಿಂದ ಸಿಗೋ ಲಾಭಗಳು ಏನಿದೆ ಅಂದ್ರೆ ಯೋಜನೆಗಳು ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕೊರತೆ ಇದೆ ಅಂತ ಅವರಿಗೆ ಆ ಮಾಹಿತಿ ಕೊಟ್ಟು ಅವರಿಗೆ ಸಾಲ ಸೌಲಭ್ಯ ಆಗಿರ್ಬೋದು ಬೇರೆ ರೀತಿ ಅವರಿಗೆ ಈಗ ಅದರಲ್ಲಿ ಯಶಸ್ವಿನಿ ಈ ತರ ಬೇರೆ ಬೇರೆ ಯೋಜನೆಗಳನ್ನೆಲ್ಲ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಕೊಟ್ಟು ಅದರಿಂದ ಎಷ್ಟು ಪ್ರಯೋಜನ ಅವರಿಗೆ ಕೊಡಿಸ್ಲಿಕ್ಕೆ ಆಗುತ್ತೆ ಅವರಿಗೆ ಆ ಯೋಜನೆಗಳದ್ದು ಅದನ್ನ ಕೊಡಿಸಿ ನಮ್ ಕೈಯಲ್ಲಿ ಎಷ್ಟು ಸಾಧ್ಯ ಉಳಿತ ಮಾಡಕ್ಕೆ ಅದನ್ನ ನೋಡಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ. ತಾವು ನೂತನ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಾ, ಈ ಒಂದು ಸಹಕಾರ ಪತ್ತಿನ ಸಂಘ ಒಂದು ಸ್ಥಾಪನೆ ಆಗ್ಬೇಕಾದ್ರೆ ಆರಂಭದಲ್ಲಿ ಸದಸ್ಯರ ಸಂಖ್ಯೆ ಎಷ್ಟಿತ್ತು, ಯಾವ ರೀತಿಯಿಂದ ಆರಂಭ ಆಯ್ತು ಅಂತ ಅನ್ನೋದ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಅದು 1980 ಹೀಗೆ ಚಿಲ್ಲರೆಯಲ್ಲಿ ಆರಂಭ ಆಗಿದೆ. ಅವಾಗ ತುಂಬಾ ಬೆರಳೆಣಿಕೆ ಅಷ್ಟೇ ಸದಸ್ಯರಿದ್ರು. ಈಗ 1200-300 ಹೀಗೆ ಸದಸ್ಯರ ಸಂಖ್ಯೆ ಇದೆ. ಹೀಗೆ ಇನ್ನು ಚೆನ್ನಾಗಿ ಬೆಳೀತಾ ಇದೆ. ನಮ್ದು ಇಲ್ಲಿ ರಂಗನಾಥ್ಪುರದಿಂದ ಹಿಡಿದು ಗ್ಯಾರೇಜ್ ಕ್ಯಾಂಪ್ನವರೆಗೆ ಬರುತ್ತೆ ವ್ಯಾಪ್ತಿ. ಚೆನ್ನಾಗಿ ಬೆಳೀತಾ ಇದೆ. ಈಗ ನಮ್ದೇ ಸಂಘದ್ದೇ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ ಇಲ್ಲಿ ಸಂತೆ ಪಕ್ಕ. ಚೆನ್ನಾಗಿ ಬೆಳೀತಾ ಇದೆ. ಇನ್ನು ಸಾಧ್ಯ ಆದಷ್ಟು ಇನ್ನು ಹೆಚ್ಚು ಬೆಳೆಸಬೇಕಂತ ಹೇಳಿ ಪ್ರಯತ್ನ ಪಟ್ಟು ಅದನ್ನ ಸಂಬಂಧಪಟ್ಟ ಇಲಾಖೆಯಿಂದ ಆಗ್ಲಿ ಬೇರೆ ಬೇರೆ ಹೇಗೆ ಅದಕ್ಕೆ ಅನುದಾನ ತರೋದಾಗ್ಲಿ ಮತ್ತೊಂದು ಮಾಡಿ ಇನ್ನು ಆದಷ್ಟು ಚೆನ್ನಾಗಿ ಮಾಡ್ಬೇಕು. ಈಗ ಸುತ್ತಮುತ್ತಲ ಗ್ರಾಮದಲ್ಲಿ ಇನ್ನೂ ಚೆನ್ನಾಗಿ ಬೆಳೆದಿದೆ, ನಮ್ದನ್ನು ಅದೇ ರೀತಿ ಬೆಳೆಸಬೇಕನ್ನೋ ಯೋಜನೆ ಇದೆ. ಇದರಲ್ಲಿ ತುಂಬಾ ಒಂದು ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾರೆ, ಯಾಕೆ ಇದರಿಂದ ಸಬ್ಸಿಡಿ ರೂಪದಲ್ಲಿ ರಸಗೊಬ್ಬರಗಳನ್ನ ಪೂರೈಸೋದು, ಕೀಟನಾಶಕಗಳನ್ನ ಪೂರೈಸೋದು, ಜೊತೆಗೆ ಹೈನುಗಾರರಿಗೆ ಅವರಿಗೆ ಏನು ಹೈನು ರಾಸುಗಳಿಗೆ ಫುಡ್ ಕೊಡ್ತಕ್ಕಂಥದ್ದು, ಫೀಡ್ ಕೊಡ್ತಕ್ಕಂಥದ್ದು, ಆಮೇಲೆ ಅದರ ಒಂದು ಬಂಜೆತನ ನಿವಾರಣೆಗೆ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥದ್ದು, ಆಮೇಲೆ ಈಗ ಬರ್ತಕ್ಕಂಥ ರೋಗಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಸಂಪೂರ್ಣ ಒಂದು ಮಾಹಿತಿ ಅಂದ್ರೆ ಒಂದು ಬೆನ್ನೆಲುಬಾಗಿ ಕೃಷಿ ಪತ್ತಿನ ಸಹಕಾರ ಸಂಘ ಕೆಲಸ ನಿರ್ವಹಿಸುತ್ತದೆ ಯಾವುದೇ ಒಂದು ಹಳ್ಳಿಗಳಲ್ಲಾಗ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಾಗ್ಲಿ. ಸೊ ಇದರಿಂದ ಈಗ ಸದಸ್ಯರಿಗೆ ಏನ್ ಲಾಭ ಇದೆ ಸರ್ ಸಂಘದಿಂದ ಸದಸ್ಯರಿಗೆ? ಈಗಾಗಲೇ ಅವರು ಠೇವಣಿ ಏನ ಮಾಡಿರ್ತಾರೆ ಅದಕ್ಕೆ ಬಡ್ಡಿ ಕೂಡ ಕೊಡ್ತೀರಾ? ಅದಕ್ಕೆ ಈಗ ನಮ್ಮ ಇವರಿಗೆಲ್ಲ ಷೇರ್ದಾರರಿಗೆಲ್ಲ 0% ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಇದೆ. ಈಗ 300,000 ಈಗ 3 ಎಕರೆ ಮೇಲ್ಪಟ್ಟ ಇದರಲ್ಲಿ 300,000 ಕೊಡ್ತಾ ಇದ್ರು, ಅದು ಈಗ 500,000 ಏರ್ಸಿದ್ದಾರೆ. ಅದು ಈಗ ಸದ್ಯ ಅದು ಇನ್ನು ಬಂದಿಲ್ಲ, ಅಂದ್ರೆ ಅದು ಬಜೆಟ್ ಅಲ್ಲಿ ಅನುಮೋದನೆ ಆಗಿದೆ, ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ. ಅದಾದ್ರೆ 500,000 ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಎಲ್ಲಾ ಷೇರುದಾರರಿಗೆ ಹಣ ಸಿಗುತ್ತೆ. ಈಗ ಯಾವುದೇ ನೀವು ಬ್ಯಾಂಕ್ ಅಲ್ಲಾಗ್ಲಿ ಮತ್ತೊಂದು ಹೋದ್ರೆ ಯಾರು 0% ಇಂಟ್ರೆಸ್ಟ್ ಅಲ್ಲಿ ಯಾರು ಲೋನ್ ಕೊಡಲ್ಲ. ಮತ್ತೆ ಅವ್ರ ದಾಖಲೆಗಳು ತುಂಬಾ ಕೇಳ್ತಾರೆ, ಇಲ್ಲಿ ನಮ್ದೇನಿಲ್ಲ, ನಮ್ ಇರೋ ಜಮೀನಿನ ದಾಖಲೆಗಳ ಮೇಲೆ ಸಾಕು ಇದ್ರೇನೆ ಅಷ್ಟು ಕೊಡ್ತಾ ಇದಾರೆ. ಅದು ತುಂಬಾ ಅನುಕೂಲ ಆಗತ್ತಲ್ಲ ನಮ್ಮ ರೈತರಿಗೆ. ಹೀಗೆ ಎಷ್ಟು ಈಗ ಸದಸ್ಯರ ಸಂಖ್ಯೆ ಹೇಳ್ತಾ ಇದ್ರಿ, 1,000 ದಾಟಿದೆ ಅಂತ ಹೇಳ್ತಾ ಇದ್ರಿ. ಮತ್ತೆ ಇನ್ನು ಇದರಲ್ಲಿ ಸದಸ್ಯದ ಅಭಿಯಾನಕ್ಕೆ ಏನು ನೀವು ಮಾಡ್ತಾ ಇದ್ದೀರಾ ಸರ್, ಅಂದ್ರೆ ಇನ್ನು ಜಾಸ್ತಿ ಜನರು ಸೇರ್ಕೊಳ್ತಾರೆ? ಈಗ ಯಾರು ಬೇಕಾದ್ರೂ ಸೇರ್ಬೋದು ಸದಸ್ಯರು. ಈಗ 1,000 ಚಿಲ್ಲರೆ ಸದಸ್ಯರು ಏನ್ ಹಾಲಿ ಇದಾರಲ್ವಾ, ಇದನ್ನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನು ಶೇರ್ ಅವ್ರು ಯಾರು ಇಚ್ಛೆ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಶೇರ್ ಖರೀದಿ ಮಾಡಿ ಅದನ್ನ ತಗೊಳ್ತಾರೆ, ಅವರೆಲ್ಲ ಶೇರ್ದಾರ ಆಗ್ಬಹುದು, ಮತ್ತೆ ಈ ಏನ್ ಯೋಜನೆಗಳ ಬೆನಿಫಿಟ್ ನು ತಗೋಬಹುದು. ಒಟ್ಟಾರೆ ಈಗ ಈ ಯೋಜನೆಗಳಿಗೆ ಬಂದ್ರೆ ಈಗ ಪ್ರಮುಖವಾಗಿ ಸುಮಾರು ಯೋಜನೆಗಳು ಸಹಕಾರ ಪತ್ತಿನ ಸಂಘದಿಂದ ಅನುಷ್ಠಾನಗೊಳಿಸಲಾಗ್ತಿದೆ. ರೈತರ ಒಂದು ಶ್ರೇಯೋಭಿವೃದ್ಧಿಗಾಗಿ, ಅವರ ಒಂದು ಯಶಸ್ಸಿಗೋಸ್ಕರ, ಅವರ ಒಂದು ನಾವೇನ್ ಹೇಳ್ತೀವಿ ಕಲ್ಯಾಣಕ್ಕೋಸ್ಕರ, ಅಂದ್ರೆ ಯಾವ ಒಂದು ಸ್ಕೀಮ್, ಯಾವ ಒಂದು ಯೋಜನೆ ಯಶಸ್ವಿಯಾಗಿ ನಡೀತಾ ಇದೆ ಸರ್ ಈಗ ಸದ್ಯ? ಈಗ ಯಶಸ್ವಿನಿ ಅಂತ ಹೇಳಿ ಏನು ಇದು ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ವಾ ಕರ್ನಾಟಕ ಸರ್ಕಾರದ್ದು, ಅದನ್ನ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಯಶಸ್ವಿಯಾಗಿ ಮಾಡ್ತಾ ಇದೆ. ಕಳೆದ ಬಾರಿ ಈಗ ಏನು ಲಾಸ್ಟ್ ಅದನ್ನ ಸ್ವಲ್ಪ ಕಾಲ ನಿಲ್ಸಿದ್ರು, ಈಗ ಬೊಮ್ಮಾಯಿ ಅವರ ಸರ್ಕಾರದಿಂದ ಮತ್ತೆ ಶುರು ಆಗಿದ್ದು, ಈಗ ಕಳೆದ ಬಾರಿ ಮತ್ತೆ ಈ ಸಲನು ಈಗ ಮತ್ತೆ ಅದು ರಿನಿವಲ್ ಕಾರ್ಯಗಳು ನಡೀತಾ ಇದೆ. ಅದನ್ನೆಲ್ಲ ಈಗ ಯಶಸ್ವಿಯಾಗಿ ಈಗ ಇಲ್ಲಿ ಸುತ್ತಮುತ್ತಲು ಎಲ್ಲ ನಮ್ಮ ಸೊಸೈಟಿಯಲ್ಲೇ ಮಾಡ್ತಾ ಇರೋದು, ಚೆನ್ನಾಗಿ ನಡೀತಾ ಇದೆ, ಅದರಿದ್ದು ಫಲಾನುಭವಿಗಳು ಇದಾರೆ ತಗೊಂಡಿರೋರು. ಈಗ ಹಣಕಾಸಿನ ನಿರ್ವಹಣೆಗೆ ಬಂದ್ರೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರವಾಗ್ಲಿ ಯಾವ ರೀತಿಯಿಂದ ತಮ್ಗೆ ಒಂದು ಬೆನ್ನೆಲುಬಾಗಿ ನಿಂತಿದೆ ಸರ್? ಇಲ್ಲ, ಎರಡು ಸರ್ಕಾರಗಳು ಚೆನ್ನಾಗಿ ಕೊಡ್ತಾ ಇದೆ, ಹಿಂದೆ ಕೊಟ್ಟಿದೆ, ಇನ್ ಮುಂದಿನ ದಿನಗಳಲ್ಲೂ ಕೊಡುತ್ತೆ ಅನ್ನೋ ಭರವಸೆ ಇದೆ. ಈಗ ಅದೇ ಈಗ 3 ಲಕ್ಷ ಇರೋದನ್ನ 5 ಲಕ್ಷಕ್ಕೆ ಏರ್ಸಿದಾರಲ್ವಾ, ಆ ಅಮೌಂಟ್ ಅನ್ನ ಸರ್ಕಾರ ಬಿಡುಗಡೆ ಮಾಡಿದ್ರೆ ಇನ್ನು ಹೆಚ್ಚುವರಿಯಾಗಿ ನಮ್ಮ ರೈತರು ಈಗ 3 ಲಕ್ಷ ತಗೊಂಡವರಿಗೆ ಇನ್ನು 2 ಲಕ್ಷ ಅಧಿಕವಾಗಿ ಸಿಗುತ್ತೆ, ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ, ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಒಂದು ವ್ಯವಸ್ಥೆಗೆ ಬಂದ್ರೆ, ಈಗ ಬಾಳೆ ಪ್ರಮುಖವಾಗಿ ತಾವು ಹೇಳಿದ್ರಿ, ಹೇಗೆ ಇದು ನೀವು ಸಾಗಿಸ್ತಿರೋ ಅಲ್ಲ ಅವರೇ ಬಂದು ತಗೊಂಡು ಹೋಗ್ತಾರ ತೋಟದಲ್ಲಿ? ಈಗ ಹೆಚ್ಚಿಗೆ ಇದ್ದಾಗ ಅವರೇ ಏನ್ ಖರೀದಿದಾರರೇ ಬಂದು ನಮ್ಮ ತೋಟದಲ್ಲೇ ಕುಯ್ದು ಅಲ್ಲೇ ತೂಕ ಮಾಡಿ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಸ್ವಲ್ಪ ಕಡಿಮೆ ಇದ್ದಾಗ ಅವರಿಗೆ ಅದು ಟ್ರಾನ್ಸ್ಪೋರ್ಟೇಶನ್ ವರ್ಕೌಟ್ ಆಗಲ್ಲ, ಸೊ ಅವಾಗ ನಾವು ಅವರ ಏನು ಪ್ಲೇಸ್ ಇದೆಯಲ್ವಾ ಮಾರಾಟದ ಪ್ಲೇಸ್, ಅಲ್ಲಿಗೆ ನಾವು ತಗೊಂಡು ಹೋಗಿ ಕೊಡ್ಬೇಕಾಗತ್ತೆ. ಹೆಚ್ಚಿಗೆ ಇದ್ದಾಗೆಲ್ಲ ಅವರೇ ಬರ್ತಾರೆ. ಅಡಿಕೆ ಮಾರಾಟ ಎಲ್ಲಿ ಮಾಡ್ತೀರಾ? ಅಡಿಕೆ ಮಾರಾಟ ನಾವು ಮ್ಯಾಮ್ಕೋಸ್ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಭದ್ರಾವತಿ ಇಲ್ಲ? ಇಲ್ಲ, ನಮ್ಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಚೆನ್ನಾಗಿರೋದ್ರಿಂದ ಶಿವಮೊಗ್ಗ ಅದು ಎಲ್ಲಿ ಬೇಕಾದ್ರೂ ಮಾಡಬಹುದಲ್ವಾ, ಅವ್ರ ಬ್ರಾಂಚ್ ಗಳಲ್ಲಿ ಎಲ್ಲಿ ಬೇಕಾದ್ರೂ ಮಾಡಬಹುದ್ರಿಂದ ನಾವು ಶಿವಮೊಗ್ಗ ಮ್ಯಾಮ್ಕೋಸ್ ಮಂಡಿಗೆ ಹಾಕ್ತೀವಿ. ಮ್ಯಾಮ್ಕೋಸ್ ಇಂದ ಯಾವ ರೀತಿಯಿಂದ ಅಡಿಕೆ ಬೆಳೆಗಾರರಿಗೆ ಸಹಕಾರಿಯಾಗಿದೆ ಸರ್? ಅದರಲ್ಲೂ ಸೇಮ್ ಇದೇ ತರಾನೇ, ಇದೇ ಸೊಸೈಟಿ ತರಾನೇ, ಅಲ್ಲೂ ಸಾಲ ಸೌಲಭ್ಯ ಇದೆ. ನಮ್ಮ ಅಡಿಕೆ ಮೇಲೆ ಅಡ್ವಾನ್ಸ್ ಕೊಡ್ತಾರೆ, ಅದು ಕಡಿಮೆ ಇಂಟ್ರೆಸ್ಟ್ ದರದಲ್ಲಿ ಅಡ್ವಾನ್ಸ್ ಕೊಡ್ತಾರೆ. ಮತ್ತೆ ಅಲ್ಲಿ ನಾವು ಸುಣ್ಣ ಮೈಲ್ ತುತ್ತ ಈ ತರ ಏನಾದ್ರು ಬೇರೆ ಇದನ್ನ ಸಬ್ಸಿಡೈಸ್ ರೇಟ್ ಅಲ್ಲಿ ಕೊಡ್ತಾರೆ. ಪ್ಲಸ್ ಮತ್ತೆ ಈ ಕೊನೆಗಾರರಿಗೆ, ಆಮೇಲೆ ಮತ್ತೆ ಈ ಅಡಿಕೆ ಏನು ಈ ಊರಿಗೆಲ್ಲ ಇನ್ಶೂರೆನ್ಸ್ ಕೊಡ್ತಾರೆ ಹೀಗೆ. ಆಮೇಲೆ ಮತ್ತೆ ನಮ್ಗೆ ಲೋನು ಸಿಗತ್ತೆ ಅಲ್ಲಿನು. ಆಮೇಲೆ ಈಗ ಲಾಸ್ಟ್ ಟೈಮ್ ಎಲ್ಲ ಇತ್ತು, ಈಗ ಸದ್ಯ ನಿಲ್ಸಿದ್ದಾರೆ. ಅಲ್ಲೂ ಹೆಲ್ತ್ ಇನ್ಶೂರೆನ್ಸ್ ಒಂದು ಕೊಡ್ತಾ ಇದ್ರು, ಈಗ ಸದ್ಯ ನಿಲ್ಸಿದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಕೊಡಬಹುದು. ಈಗ ಅಡಿಕೆ ಬೆಳೆಯ ಒಂದು ಭವಿಷ್ಯಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ? ತಾವು ಒಬ್ಬ ಯುವ ರೈತರಾಗಿದ್ರಿ, ಜೊತೆಗೆ ಈ ಪತ್ತಿನ ಸಹಕಾರದ ನಿರ್ದೇಶಕರು ಕೂಡ ಹೌದು. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಆಹಾರ ಪದಾರ್ಥಗಳ ಬೆಳೆ ಬಿಟ್ಟು ಈ ಅಡಿಕೆನೆ ಒಂದು ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇದು ನಾವು ಕಂಡುಕೊಂಡಿರೋ ಹಾಗೆ ಪ್ರತಿ ವರ್ಷ ಕೂಡ ಇದರ ಒಂದು ವಿಸ್ತೀರ್ಣ ಜಾಸ್ತಿನೇ ಆಗ್ತಾ ಇದೆ. ಇದು ಏನು ಮಾರಕವೋ ಅಥವಾ ಪೂರಕವೋ ಅಂತ ಹೇಳ್ತೀರಾ? ಇಲ್ಲ, ನಮ್ಮ ರೈತರು ಉದ್ಧಾರ ಆಗ್ಬೇಕು, ಅವರ ಒಂದು ಆದಾಯ ದ್ವಿಗುಣಗೊಳ್ಬೇಕು, ಇದು ನಿಜ. ಅವರು ಕೂಡ ಒಳ್ಳೆಯ ಒಂದು ಹೇಗೆ ಬೇರೆಯವರು ಜೀವನ ಸಾಗಿಸ್ತಾ ಇದ್ದಾರೆ ನೆಮ್ಮದಿಯ ಒಂದು, ಅದು ನಾವು ಅದಕ್ಕೆ ಬೆಂಬಲ ನೀಡೋಣ. ಆದ್ರೆ ಒಂದು ರೀತಿಯ ಆಹಾರ ಪದಾರ್ಥಗಳಿಗೆ ಇದು ಸ್ವಲ್ಪ ಹೊಡೆತ ಬೀಳುತ್ತಂತ ಅನಿಸುತ್ತ. ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಆಹಾರ ಪದಾರ್ಥಗಳಿಗೆ ಇದು ಪರ್ಯಾಯವಾಗಿ ಸ್ವಲ್ಪ ಸಮಸ್ಯೆ ಮಾಡೋ ಒಂದು ಸಂದರ್ಭ ಇದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಡಿಕೆ ಕೊಯ್ದ್ಬಿಟ್ಟು ನಾವು ಭತ್ತ ಮಾಡಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ. ಸಪೋಸ್ ಈಗ ನಾವು ಭತ್ತನ ಬಿಟ್ಬಿಟ್ಟು ಅಡಿಕೆ ಮಾಡಬಹುದು, ಬಟ್ ಅಡಿಕೆನ ಕಟ್ ಮಾಡಿ ನಾವು ಮತ್ತೆ ತಿರ್ಗಾ ಭತ್ತ ಮಾಡಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಅದು ವೈಜ್ಞಾನಿಕವಾಗಿ ಈಗ ವಿಜ್ಞಾನಿಗಳು ಯಾವ ರೀತಿಯಿಂದ ಅದನ್ನ ಸಂಶೋಧನೆ ಮಾಡಿ ಅದನ್ನ ನಿಮ್ಗೆ ಹೇಳ್ಬೋದು ಅದು ನನಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನೀವು ಹೇಳಿದಾಗೆ ಅದು ಹೌದು. ಈಗ ನಾವೇ ಸಣ್ಣಲ್ಲಿರುವಾಗ ನಮ್ಮ ಸುತ್ತಮುತ್ತಲಲ್ಲೆಲ್ಲ ಕಬ್ಬು ಭತ್ತ ಬೆಳೀತಾ ಇದ್ರು. ಕಬ್ಬಂತೂ ಈಗ ಫುಲ್ ಮಾಯಾನೇ ಆಗೋಗ್ಬಿಟ್ಟಿದೆ, ಎಲ್ಲೂ ಕಬ್ಬು ಬೆಳೀತಾನೆ ಇಲ್ಲ. ಈಗ ಎಲ್ಲ ಕಬ್ಬು ಖರೀದಿ ಮಾಡಿ ತಗೋಬೇಕಾದ ಪರಿಸ್ಥಿತಿ ಬಂದಿದೆ. ಮೊದ್ಲೆಲ್ಲ ಇಲ್ಲೇ ಹೋಗಿದ್ರೆ ಗದ್ದೆ ಹೊಲಗಳಲ್ಲಿ ಹೋಗಿ ಕಡ್ಕೊಂಡ್ಬರ್ಬೋದಿತ್ತು, ಈಗ ಆ ವ್ಯವಸ್ಥೆ ಇಲ್ಲ, ಇಲ್ಲ ಅಂಗಡಿಯಲ್ಲಿ ತಗೋಬೇಕು. ಭತ್ತ ಈಗ ಸದ್ಯ ಕಾಣಕ್ ಸಿಗ್ತಾ ಇದೆ, ಆದ್ರೆ ನೀವು ಹೇಳಿದಂಗೆ ವರ್ಷದಿಂದ ವರ್ಷ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಹೀಗೆ ಮುಂದೆ ಆದ್ರೆ ಇದು ಸ್ವಲ್ಪ ನೀವು ಹೇಳ್ದಂಗೆ ಅದು ಡೈಲಿ ನಮಗೆ ಬೇಸಿಸ್ ಬೇಕಾಗಿರೋದ್ರಿಂದ, ನಾವು ಆಹಾರ ಅಕ್ಕಿ ತಿನ್ನೋದ್ರಿಂದ ಅದು ಈ ಅಡಿಕೆ ಎಲ್ಲ ಬಳಸೋದು ಏನು ನಿತ್ಯ ದಿನನಿತ್ಯದ ಬಳಕೆಯಲ್ಲಿ ಬಳಸೋಕೆ ಬರೋದಿಲ್ಲ ಅಕ್ಕಿ ತರ. ಹಾಗಾಗಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ. ಆಮೇಲೆ ಈ ನಮ್ಮೇನೀಗ ಈ ಏರಿಯಾಗಳೇನಿದೆ ಈ ನಮ್ಮ ಮಲೆನಾಡು ಭಾಗದಲ್ಲಿ ಹಿಂದಿನಿಂದಲೂ ಅಡಿಕೆ ಎಲ್ಲ ಬೆಳ್ಕೊಂಡು ಬರ್ತಾ ಇದ್ರು, ಸ್ವಲ್ಪ ಈಗ ಹೆಚ್ಚಿಗೆ ಆಗಿರ್ಬೋದು. ಬಟ್ ಈಗ ನೀವು ಹೇಳ್ದಂಗೆ ಈಗ ಬಯಲ್ಸೀಮೆ ಭಾಗದಲ್ಲಿ ಏನ್ ಕಾಳು ಬೆಳೆಗಳು ಬೆಳೀತಾ ಇದ್ರಲ್ಲ, ಅವರು ಈಗ ನಮ್ಮ ಬೆಳೆಗಳನ್ನೇ ಬೆಳೆಯೋಕ್ ಬರ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ತೊಂದರೆಗಳಾಗೇ ಆಗುತ್ತೆ. ಈಗ ಇಲ್ಲಿ ಈಗ ಬಯಲ್ಸೀಮೆಗಳಲ್ಲಿ ಬರೀ ಅವರು ಮಳೆ ಆಧಾರಿತ ಬೆಳೆಗಳನ್ನೇ ಬೆಳೀತಿರೋ ಜಾಗದಲ್ಲೂ ಈಗ ನೀರಿನ ಸೌಕರ್ಯಗಳು ಮಾಡ್ಕೊಂಡು ಅವರು ಅಡಿಕೆ ಬೆಳೆ ಬೆಳೆಯಕ್ ಹೊರಟಿದ್ದಾರೆ. ಹಾಗಾಗಿ ಅದೊಂದ್ ಸ್ವಲ್ಪ ನೀವು ಹೇಳ್ದಂಗೆ ಇಂಬ್ಯಾಲೆನ್ಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸಾರಾಂಶ ರೂಪದಲ್ಲಿ ಈಗ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಶ್ರೇಯೋಭಿವೃದ್ಧಿಗೆ, ಅದರ ಒಂದು ಅಭಿವೃದ್ಧಿಗೆ, ಅದರ ಒಂದು ಕಲ್ಯಾಣ ಕಾರ್ಯಕ್ರಮಗಳಿಗೆ ಮತ್ತೆ ರೈತರ ಒಂದು ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ಈಗ ನಾವೀಗ ನಿರ್ದೇಶಕರಾಗಿ ಸದ್ಯ ಇವಾಗ ಒಂದು 15 ಡೇಸ್ ಆಯ್ತಷ್ಟೇ. ಖಂಡಿತ ನಾವ್ ಇದ್ರಲ್ಲಿ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು ಅಂತಾನೆ ಹೇಳಿ ಬಂದಿದೆ. ಇದನ್ನ ನಮ್ಮ ನಿಮ್ಮನ್ನ ಬೆಂಬಲಿಸಿದ್ದಾರೆ, ಅದಕ್ಕೋಸ್ಕರ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾನು ಈ ನಿಮ್ಮ ರೇಡಿಯೋ ಮೂಲಕ ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀನಿ. ಈಗ ನಮ್ಮ ಮೇಲೆ ಅಷ್ಟು ಭರವಸೆ ಇಟ್ಟು ಅವ್ರು ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ಅವರು ನಿಭಾಯಿಸಿ ಅವರಿಂದ ಒಂದು ಒಳ್ಳೆ ಪ್ರಶಂಸೆ ತಗೊಳ್ಳೋ ಹಾಗೆ ನಾವು ನಡ್ಕೊಳ್ತೀವಿ. ಇದರಿಂದ ಸರ್ಕಾರದಾಗ್ಲಿ ಇನ್ನು ಯಾರ್ಯಾವ ಯಾವ್ಯಾವ ಇಲಾಖೆಯಿಂದ ಇದಕ್ಕೆ ಏನ್ ರೀತಿಯಲ್ಲಿ ಪ್ರೋತ್ಸಾಹ ಸಿಗುತ್ತೆ ಅದನ್ನೆಲ್ಲ ನೋಡಿ ಅದನ್ನ ನಮ್ಮ ಕೃಷಿಕರಿಗೆ ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಅದನ್ನ ನಮ್ಗೆ ಶಕ್ತಿ ಮೀರಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಿಮ್ ಮೂಲಕ ತಿಳಿಸ್ತೀವಿ. ಧನ್ಯವಾದ. ಇದುವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ತಮ್ಮ ಕೃಷಿಯ ಜೊತೆಗೆ ಸಹಕಾರ ಪತ್ತಿನ ಸಹಕಾರದ ಏನು ಒಂದು ಚಟುವಟಿಕೆಗಳು, ತಾವು ಇನ್ನೂ ಹೊಸಬ್ರು, ಜನ ಒಂದು ಬೆಂಬಲ ತಮಗಿದೆ, ಅವರ ಒಂದು ಸೂಚನೆ, ಅವರ ಒಂದು ಮಾರ್ಗದರ್ಶನ, ಅವರ ಊರಿನ ಹಿರಿಯರ ಒಂದು ಪರಿಗಣನೆ, ಅವರ ಒಂದು ಮಾರ್ಗದರ್ಶನ ಮತ್ತೆ ಸೂಚನೆ ಪರಿಗಣನೆ ತೆಗೆದುಕೊಂಡು ಒಳ್ಳೆಯ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರಿ. ತಮಗೆ ಇನ್ನೂ ಈ ಒಂದು ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ನಾವು ಕೂಡ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಹಾರೈಸುತ್ತಾ, ರೈತ ಬಾಂಧವರೇ ಹಾಗೂ ಕೃಷಿಕರೇ ಹಾಗೂ ಕೇಳುಗರೇ, ಇನ್ನು ಇವರಿಂದ ಒಂದು ಹೆಚ್ಚಿನ ಮಾಹಿತಿ ತಾವು ಪಡೆಯುವುದಾದರೆ, ಇವರಿಂದ ನಿಮಗೆ ಏನು ಒಂದು ಸೇವೆ ಬೇಕಂತ ಹೇಳಿದ್ರೆ ಇವರ ದೂರವಾಣಿ ಸಂಖ್ಯೆಯನ್ನು ನಾವು ನೋಟ್ ಮಾಡ್ಕೊಳ್ಳಿ. 8090230334. ಧನ್ಯವಾದ ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ನಿಮಗೂ ಸಹ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿಕೊಟ್ಟಿದ್ದೀರಿ, ನಿಮಗೂ ನಾನು ಧನ್ಯವಾದಗಳನ್ನು ತಿಳಿಸಿ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇದುವರೆಗೂ ಕೃಷಿ ಪತ್ತಿನ ಸಹಕಾರ ಸಂಘ, ಸಿಂಗನಮನೆ, ಇದರ ಕಾರ್ಯಚಟುವಟಿಕೆಗಳು ಮತ್ತು ಕೃಷಿ ಅನುಭವ ಈ ಕುರಿತು ನಿರ್ದೇಶಕ ಸಚಿನ್ ಛಾಯಾಪತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ SM ಸುಧಾಕರ್. ಇನ್ನು ಮುಂದೆ ಕೇಳಿ: ಕುರಿ ಮತ್ತು ಆಡು ಸಂವರ್ಧನೆ, ಈ ಕುರಿತು ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ರುದ್ರೇಶ್ BH ಅವರೊಂದಿಗಿನ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ SM ಸುಧಾಕರ್. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರುದ್ರೇಶ್ BH, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಪ್ರಾಣಿ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು ನಮ್ಮ ಜೊತೆ ಕುರಿ ಮತ್ತು ಆಡು ಸಂವರ್ಧನೆ ಬಗ್ಗೆ ಮಾಹಿತಿ ಮಾಡಲಿಕ್ಕಿದ್ದಾರೆ. ಇದರಿಂದ ಏನು ಒಂದು ಲಾಭ ಇದೆ, ರೈತರಿಗೆ ಯಾವ ರೀತಿಯ ಇದು ಅನುಕೂಲ, ಬೇಡಿಕೆ ಮತ್ತು ಇದರಿಂದ ಉದ್ಯೋಗಾವಕಾಶ ಏನು, ಇದು ಲಾಭದಾಯಕವೇ, ಜೀವನೋಪಾಯಕ್ಕೆ ಮಾತ್ರನಾ ಅಂತ ಅನ್ನೋದನ್ನ ಸಂಪೂರ್ಣ ಒಂದು ವಿವರವಾದ ವಿವರಣೆಯನ್ನ ನಮ್ಮ ರೈತ ಬಾಂಧವರಿಗೆ ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಈಗ ನೀವು ಕೇಳದಂಗೆ ಬಹಳ ಸೂಕ್ತವಾದ ಒಂದು ಇದು ವಿಷಯ, ಕುರಿ ಮತ್ತು ಆಡು ಸಾಕಾಣಿಕೆ ಅಥವಾ ಸಂವರ್ಧನೆ ಅನ್ನೋ ವಿಷಯ ಇದೆಯಲ್ಲ, ಇದೊಂದು ಈಗಿನ ಇದರಲ್ಲಿ ಜನಮಾನಸದಲ್ಲಿ ಏನಾಗಿದೆ, ಮೊದಲು ಇದು ಮಾಂಸದ ಒಂದು ಪ್ರಾಣಿ ಅಂತ ನಮಗೆಲ್ಲರಿಗೂ ಪರಿಚಿತ. ಕುರಿ ಮತ್ತು ಮೇಕೆ ಅಂದ್ರೆ ಮಾಂಸಕ್ಕೋಸ್ಕರ ಬಳಸುವಂತ, ಪ್ರಧಾನವಾಗಿ ಮುಖ್ಯವಾಗಿ ಮಾಂಸಕ್ಕಾಗಿ ಬಳಸುವಂತ ಪ್ರಭೇದಗಳು ಅಂತ ನಾವು ಹೇಳ್ತೇವೆ. ಈಗ ನಾವು ಕುರಿ ಅಂತ ಬಂದಾಗ ಅದರ ಸಂಖ್ಯೆ, ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನಮ್ಮಲ್ಲಿ ಸುಮಾರು ಒಂದು 45 ಮಿಲಿಯನ್ ಅಷ್ಟಿದೆ. 45 ಮಿಲಿಯನ್ ಅಷ್ಟು ಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. ಹಾಗೆ ಆಡು ಬಂದ್ಬಿಟ್ಟು ಅದಕ್ಕಿಂತ ಡಬಲ್ ಇದೆ, ಆಲ್ಮೋಸ್ಟ್ ಡಬಲ್ ಅಂದ್ರೆ 110 ಮಿಲಿಯನ್ ಅಷ್ಟಿದೆ. ಸರಿ ಸರ್, ಇದರ ಒಂದು ಬೇಡಿಕೆ ಮತ್ತು ಸಂಪನ್ಮೂಲ ಲಭ್ಯತೆಗೆ ಬಂದ್ರೆ

ನಿಮ್ಮ ದೂರವಾಣಿ ಸಂಖ್ಯೆನ ಕೊಡಿ. ನನ್ನ ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ, 9448589405. ಇನ್ನೊಂದು ಸಲ ಹೇಳಿ ಸರ್, 9448589405. ರೈತ ಬಾಂಧವರೇ, ಇದು ಆಗಿತ್ತು ಇಂದಿನ ಸಂದರ್ಶನ ಡಾಕ್ಟರ್ ರುದ್ರೇಶ್ ಬಿಎಚ್ ಅವರೊಂದಿಗಿನ. ಎಲ್ಲಾ ರೈತ ಬಾಂಧವರಿಗೆ ಇನ್ನೊಮ್ಮೆ ಆಕಾಶವಾಣಿ ಭದ್ರಾವತಿ ಪರವಾಗಿ ಹಾಗೂ ಪಶುವೈದ್ಯಕೀಯ ಮಹಾವಿದ್ಯಾಲಯ ಪರವಾಗಿ ಧನ್ಯವಾದ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ಕುರಿ ಮತ್ತು ಆಡು ಸಂವರ್ಧನೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರುದ್ರೇಶ್ ಬಿಎಚ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗದಲ್ಲಿ ಭದ್ರಾವತಿಯ ಸಿಂಗನಮನೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಸಿದ್ದಲಿಂಗೇಶ್ವರ ಅವರ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು ಈ ಕುರಿತು ಸಂದರ್ಶನ ಡಾ ಎಸ್ಎಂ